ಸಾಗರ ನನ್ನ ಉಮ್ಮಾಟ ವಿಣ್ಣಗದೇವರು ನನ್ನ ಉಮ್ಮಾಟ ಇದು ಪೊರುಳೇ ಗುಣದೊರು ಪಡಿತೋಗಳ ಇದು ಪೊರುಳೇ ಗುಣದೊರು ಪಡಿತೋಗಳ ಮಣ್ಣಗಂತೆ ವಂದಿ ಮಣ್ಣಗಂತೆ ವಂದಿ ಬಾಳ ಚೈದಾನೆ ಮರಣಗಂತೆ ವಂದಿ ಬಾಳ ಚೈದಾನೆ ಮರಣಗಂತೆ ವಂದಿ ಬಾಳ ಚೈದಾನೆ ಮರಣಗಂತೆ ವಂದಿ ಬಾಳ ಚೈದಾನೆ ಮಂತಿರು ಪರು ಪುರೈ ಜಾಯ್ ಬರಿಯಡಿಯೋ ಕಣ್ಣಗತ್ತೆ ನಿಂದೆ ಕಳಿತರುತ್ತೇನೆ ಕಣ್ಣಗತ್ತೆ ನಿಂದೆ ಕಳಿತರುತ್ತೇನೆ ಕಡಲವುದೇ ಕರುಂದೆ ಕಡಲಂದೇ ಕರುಂದೇ ತಿರುಂಬಡಿಯ ಎಣ್ಣಗತ್ತ ಅಡಿಯ ಎಣ್ಣಗತ್ತ ಉಲದೆ ಕುಯಿರಾನ ಎಣ್ಣಗತ್ತ ಉಲದೆ ಕುಯಿರಾನ ಎಂಬರು ಪಳ್ಳಿ ಎಳುಂದರುಳಾಯ ಎಂಬರು ಪಳ್ಳಿ ಎಳುಂದರು